ಲೈಂಗಿಕ ದೌರ್ಜನ್ಯ ಚಿತ್ರರಂಗ ಆಂತರಿಕ ದೂರು ಸಮಿತಿ ರಚಿಸಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೃಷ್ಣಾ ನದಿ ಪಾತ್ರದ ನೀರು ರಾಜ್ಯಕ್ಕೆ ಹರಿಸಲು ಕ್ರಮ ವಹಿಸುವಂತೆ ಸರ್ಕಾರಕ್ಕೆ ಸಂಸದ ಡಾ ಕೆ ಸುಧಾಕರ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಇದು ಆಕಾಶವಾಣಿ ಬೆಂಗಳೂರು 490. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಈಗ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಹಾಗೂ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ರೀಧರ್ ಜೈಯನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಇಲ್ಲದೆ ಬೇಸಾಯ ಮಾಡಿ ಹೈನುಗಾರಿಕೆಯನ್ನು ಮಾಡುವವರು ಮೇವಿನ ಉತ್ಪಾದನೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ಅಂದರೆ ಜಲಕೃಷಿಯನ್ನು ಅಳವಡಿಸಿಕೊಂಡು ಮೇವಿನ ಉತ್ಪಾದನೆಯನ್ನು ಮಾಡಿ ಹೈನುಗಾರಿಕೆಯನ್ನು ಮಾಡೋದ್ರಿಂದ ಏನು ಲಾಭ ಇದೆ ಅಂತಕ್ಕಂಥದ್ದು. ಇತ್ತೀಚೆಗೆ ನಾವೆಲ್ಲ ಕೇಳಿದ್ದು ಹೈಡ್ರೋಫೋನಿಕ್ಸ್ ಅಂತೇಳಿ, ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಅಂತಕ್ಕಂಥ ವಿಚಾರ ಇತ್ತೀಚೆಗೆ ಭಾಳಷ್ಟು ಪ್ರಸ್ತುತತೆಯನ್ನು ಪಡಿತಾ ಇದೆ. ಸಾಕಷ್ಟು ಜನ ರೈತರು ಅಲ್ಲಲ್ಲೇ ಪದ್ಧತಿಯನ್ನು ಅಳವಡಿಸಿಕೊಂಡು ಜಲಕೃಷಿಯಲ್ಲಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು ಜಲಕೃಷಿ ಪದ್ಧತಿ, ಮೇವಿನ ಉತ್ಪಾದನೆಯಲ್ಲಿ ಯಾವ ರೀತಿ ಮಹತ್ವವನ್ನು ಪಡಿತಾ ಇದೆ, ಈ ಒಂದು ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಯಾವ್ಯಾವ ಒಂದು ಬೆಳೆಗಳಲ್ಲಿ ಮಾಡಬಹುದು, ಹೇಗೆ ಮಾಡಬಹುದು, ಇದರ ಮಹತ್ವ, ಲಾಭದಾಯಕತೆ, ಯಾಕೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ವಿಶೇಷವಾಗಿ ನಮ್ಮ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೈನುಗಾರಿಕೆ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜಯನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ. ನಮಸ್ಕಾರ ಎಲ್ಲ ಆಕಾಶವಾಣಿ ಕೇಳಿದವರಿಗೆ ನಮಸ್ಕಾರಗಳು. ಹೇಳಿ ಸರ್, ಮೊದಲನೇದಾಗಿ ಈ ಜಲಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆ ಅಂತಕ್ಕಂಥದ್ದು ಇತ್ತೀಚೆಗೆ ಭಾಳಷ್ಟು ನಾವು ಕೇಳ್ತಾ ಇದ್ದೀವಿ. ಹೌದು. ಏನಿದು, ಯಾವಾಗಿಂದ ಪ್ರಾರಂಭ ಆಗಿದೆ ಈ ಪದ್ಧತಿ? ಜಲಕೃಷಿ ಘಟಕ ಇದೊಂದು ಗ್ರೀಕ್ ವರ್ಡ್, ಇದು ಹೈಡ್ರೋಫೋನಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಇದೊಂದು ಗ್ರೀಕ್ ವರ್ಡ್. ಸೊ ಈ ಗ್ರೀಕ್ ವರ್ಡ್ ಹೈಡ್ರೋ ಮೀನ್ಸ್ ವಾಟರ್, ಫೋನಿಕ್ಸ್ ಮೀನ್ಸ್ ವರ್ಕಿಂಗ್, ಅಂದ್ರೆ ಜಲಕೃಷಿಯಲ್ಲಿ ಮೇವಿನ ಒಂದು ಬೆಳೆ ಬೆಳೀತಕ್ಕಂಥ ಪದ್ಧತಿ ಅಂತ ಹೇಳಿ ಹೇಳ್ಬೋದು. ಸೊ ಇದು 1930ರಲ್ಲೇ ಇದು ಜನಪ್ರಿಯತೆ ಪಡಿತು, 1930ರಲ್ಲಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ. ಬಟ್ ಭಾರತದಲ್ಲಿ 1946ಕ್ಕೆ ಇದನ್ನ ಫಸ್ಟ್ ಟೈಮ್ ಭಾರತದಲ್ಲಿ ಇದನ್ನ ಪರಿಚಯ ಮಾಡಿದ್ರು, ಜಾನ್ ಹುಡ್ ಅಂತ ಹೇಳಿ. ಸೊ ಅದಾದ ನಂತರ ಇದನ್ನ ಹೆಚ್ಚು ಜನಗಳಿಗೆ ಇದು ತಲುಪಿದ್ದು, ಜನಪ್ರಿಯತೆಯನ್ನು ಪಡೆದಿದ್ದು 2008ರಿಂದ 2010ರಲ್ಲಿ ಅಲ್ಲಿಯವರೆಗೂ ಈ ಒಂದು ಟೆಕ್ನಾಲಜಿ ಜಾಸ್ತಿ ಮೌನವಾಗಿತ್ತು. ಸೊ ಇದು ಜನಪ್ರಿಯತೆ ಪಡೆದಿದ್ದೆ 2008ರಿಂದ 2010ರ ಒಂದು ಅವಧಿಯಲ್ಲಿ ಅಂತಂದು ಹೇಳಿ ಹೇಳ್ಬೋದು. ಕಾರಣಗಳಿಷ್ಟೇ, ಬದಲಾಗಿರ್ತಕ್ಕಂತ ಹವಾಮಾನ, ಅತಿ ಹೆಚ್ಚು ಉಷ್ಣಾಂಶನ ನಾವು ನೋಡ್ತಾ ಇದೀವಿ. ಸೊ ಇಂಥ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಭೂಮಿಯ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಯಾರು ಈ ಭೂಮಿ ಇರ್ತಕ್ಕಂತ ರೈತರು ಇರ್ತಾರೆ, ಅಂಥವ್ರು ಜಾನುವಾರುಗಳನ್ನು ಸಾಕಿದ್ರೆ ಅಂತ ಸಂದರ್ಭದಲ್ಲಿ ಹಸಿರು ಮೇವನ್ನ ಬೆಳಿಲಿಕ್ಕೆ ಇದೊಂದು ಪರ್ಯಾಯ ಪದ್ಧತಿ ಅಂತಂದು ಹೇಳಿ ಹೇಳ್ಬೋದು. ಈ ಜಲಕೃಷಿ ಘಟಕ ರೈತರಿಗೆ ವರದಾನ ಅಂತಂದೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಈಗ ನಾವು ಸಾಗುವಳಿ ಭೂಮಿಯಲ್ಲಿ ನಾವು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು, ಸಜ್ಜೆ ಅಥವಾ ಹುರುಳಿ ಇಂಥವುಗಳನ್ನೆಲ್ಲ ನಾವು ಬೆಳಿಬೋದು. ಆದರೆ ಸಾಮಾನ್ಯವಾಗಿ ಸಾಗುವಳಿ ಪದ್ಧತಿಯಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಏನಂತ ಹೇಳ್ತೀವಿ, ಅದರಲ್ಲಿ ನಾವು ಬೆಳಿಬೇಕಾದ್ರೆ ಅತ್ಯಂತ ಹೆಚ್ಚು ನೀರು ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಸಿದ್ಧತೆ ಮಾಡಬೇಕು, ಗೊಬ್ಬರ ನಾವು ಕಳೆ ತೆಗಿಬೇಕಾಗುತ್ತೆ, ಕಳೆನಾಶಕಗಳನ್ನು, ಕೀಟಗಳು ಬರ್ತದೆ, ರೋಗಗಳು ಬರ್ತದೆ. ಸೊ ಈ ಎಲ್ಲವುಗಳನ್ನ ತಡೆದು ಅತ್ಯುತ್ತಮವಾದಂತಹ ಮೇವನ್ನ ಬೆಳೆಯೋದಕ್ಕೆ ಇದೊಂದು ಒಳ್ಳೆಯ ಪದ್ಧತಿ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಜನಪ್ರಿಯತೆಯನ್ನು ಪಡಿತಾ ಇದೆ. ಹೇಗೆ ನಮ್ಮ ಹೈನುಗಾರಿಕೆಯನ್ನ ಮಾಡತಕ್ಕಂತ ಜನರು ನಮ್ಮ ಕರ್ನಾಟಕದಲ್ಲಿರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಈ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರಾ? ಹೌದು, ಸಾಕಷ್ಟು ಜನ, ಸಾಕಷ್ಟು ರೈತರು ಈಗ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದಾರೆ. ಸೊ ನಾವಿಲ್ಲೇ ಮಾನ್ವಿಯಲ್ಲಿ ಕೆಲವು ರೈತರು ಮಾಡ್ತಾ ಇದಾರೆ, ಲಿಂಗ್ಸೂರಲ್ಲಿ ಕೆಲವು ರೈತರು ಮಾಡ್ತಾ ಇದಾರೆ. ಸೊ ಮತ್ತು ಈವನ್ ರಾಯಚೂರು ತಾಲೂಕಲ್ಲೂ ಸಹ ಸಾಕಷ್ಟು ರೈತರು ಇವತ್ತಿನ ದಿನ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ತಮ್ಮದೇ ಆದಂತ ಒಂದು ಓನ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅವರು ಇದನ್ನ ಬೆಳೀತಾ ಇದಾರೆ ಜಲಕೃಷಿ ಘಟಕದಿಂದ. ಹೇಗೆ ಇದು ಹೇಳಿ ಸ್ವಲ್ಪ, ಜಲಕೃಷಿ ಘಟಕವನ್ನ ಹೇಗೆ ಸಿದ್ಧತೆ ಮಾಡಬೇಕಾಗತ್ತೆ, ಜೊತೆಗೆ ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು ಇಲ್ಲಿ? ಮೇವು ಅಂದ್ರೆ ಮೇವಿನ ಬೆಳೆಗಳು ಸಾಕಷ್ಟು ಬರ್ತವೆ, ಮೆಕ್ಕೆಜೋಳ ಬರ್ತದೆ, ಜೋಳ ಬರ್ತದೆ, ಅಲಸಂದಿ ಬರ್ತದೆ, ದ್ವಿದಳ ಧಾನ್ಯದ ಬೆಳೆಗಳು ಬರ್ತವೆ, ಸಾಕಷ್ಟು ಮೇವಿನ ಬೆಳೆಗಳು. ಯಾವ ಬೆಳೆ ಬಹಳಷ್ಟು ಸೂಕ್ತವಾಗಿರುತ್ತೆ ಇದಕ್ಕೆ, ಮತ್ತೆ ಜೊತೆಗೆ ಯಾವ ರೀತಿ ಜಲಕೃಷಿ ಘಟಕವನ್ನ ಇಲ್ಲಿ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ? ಜಲಕೃಷಿ ಘಟಕಕ್ಕೆ ಯೋಗ್ಯವಾದಂತ ಮೇವಿನ ಬೆಳೆಗಳು ಅಂತಂದ್ರೆ ಅದು ಏಕದಳ ಧಾನ್ಯದ ಬೆಳೆಗಳು, ಏಕದಳ ಧಾನ್ಯದ ಬೆಳೆಗಳು, ಮೆಕ್ಕೆಜೋಳ ಆಗಿರ್ಬೋದು, ರಾಗಿ ಇರ್ಬೋದು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಮತ್ತೆ ನಿಮಗೆ ದ್ವಿದಳ ಧಾನ್ಯಗಳ ಬೆಳೆಗಳಾದಂತ ಹುರುಳಿ ಬರುತ್ತೆ, ಮತ್ತೆ ನಂತರ ಇದರಲ್ಲಿ ನೀವು ಗೋಧಿ ಮತ್ತೆ ಬಾರ್ಲಿ, ನಂತರ ನವಣೆ ಅಕ್ಕಿ, ಸಾಮೆ ಅಕ್ಕಿ, ಊರ್ಲ, ಆರ್ಕ, ಇಂಥ ಅಕ್ಕಿಗಳನ್ನೆಲ್ಲವನ್ನು ನಾವು ಸಹ ಇದರಲ್ಲಿ ನಾವು ಮಾಡಬಹುದು. ನವಣೆ ಅಕ್ಕಿಯನ್ನ ಹೆಚ್ಚು ಬಳಸಿದ್ದಾರೆ ಇದರಲ್ಲಿ, ಮನುಷ್ಯರು ತಿನ್ನೋದಿಲ್ಲ, ಅದಕ್ಕೆ ದನಕರ ಹಾಕೋಣ ಅಂತಂದ ಹೇಳಿ ಇವತ್ತಿನ ದಿನ ನವಣೆ ಅಕ್ಕಿಯನ್ನ ಹೆಚ್ಚು ರೈತರು ಇದರ ಜಲಕೃಷಿ ಘಟಕದ ಮುಖಾಂತರ ಬೆಳೆದು ದನಗಳಿಗೆ ಹಾಕ್ತಾ ಇದಾರೆ. ಸೊ ಇದು ಈ ಬೆಳೆಯಲ್ಲಿ ಇವು ಎಲ್ಲ ಯೋಗ್ಯವಾದಂತ ಬೆಳೆಗಳಂತ. ಏಕದಳ ಅಂದಾಗ ಜೋಳ, ಸಜ್ಜೆ, ನವಣೆ, ರಾಗಿ, ಬಾರ್ಲಿ, ಜೊತೆಗೆ ಮೆಕ್ಕೆಜೋಳನು ಬರುತ್ತೆ. ಬಿಳಿ ಮೆಕ್ಕೆಜೋಳ ಮತ್ತೆ ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂತ ಕೆಂಪು ಮೆಕ್ಕೆಜೋಳ ಎರಡೂ ಸಹ ನಾವು ಇದರಲ್ಲಿ ಬಳಸಬಹುದು. ಈಗ ರೈತರು ನಾನು ಕೇಳಿರೋದು ಮೆಕ್ಕೆಜೋಳದಲ್ಲೇ ಆಯ್ಕೆ ಮಾಡ್ಕೊಂಡು ಬಹಳ ಜನ ಮಾಡ್ತಾ ಇದ್ದಾರೆ ಮೇವು ಉತ್ಪಾದನೆ. ಸರ್, ನಾವೀಗ ಹೇಳ್ತೀವಿ ಪ್ರತಿ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದ್ ಸರಿ ಆದರೂ ದನಗಳಿಗೆ ನಾವು ಮೆಕ್ಕೆಜೋಳದ ಮೇವನ್ನು ಕೊಟ್ಟರೆ ಅವು ಬಹಳ ಆರೋಗ್ಯವಂತವಾಗಿರ್ತವೆ ಅಂತಂದೇಳಿ ಹಿಂದಿನಿಂದ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ಮೆಕ್ಕೆಜೋಳವನ್ನ ಕಿಂಗ್ ಆಫ್ ಫಾಡರ್ಸ್, ಮೇವಿನ ರಾಜ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮೆಕ್ಕೆಜೋಳ ಅತ್ಯಂತ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು ಜಲಕೃಷಿ ಘಟಕಕ್ಕೆ. ಹೌದು, ಇದು ಇಳುವರಿ ಜಾಸ್ತಿ ಇರುತ್ತೆ, ಆಮೇಲೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಜಾಸ್ತಿ, ಇದರಲ್ಲಿರ್ತಕ್ಕಂಥ ಖನಿಜಗಳು, ಲವಣಗಳು, ಜೀವಸತ್ವಗಳು, ಮತ್ತೆ ಇದರಲ್ಲಿರ್ತಕ್ಕಂಥ ಶಕ್ತಿ, ಸೊ ಇವೆಲ್ಲವೂ ಸಹ ವೃದ್ಧಿ ಆಗುತ್ತೆ. ಸೊ ಇದು ಒಳ್ಳೆಯ ರುಚಿಯನ್ನು ಸಹ ಕೊಡುತ್ತೆ, ಮತ್ತು ಪ್ರಾಣಿಗಳ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಆಗಿರ್ಬೋದು ಅಥವಾ ಅವುಗಳ ಬೆಳವಣಿಗೆ ಆಗಿರ್ಬೋದು, ಹಾಲಿನ ಇಳುವರಿ ಆಗಿರ್ಬೋದು, ಎಲ್ಲವೂ ಸಹ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೆಕ್ಕೆಜೋಳವನ್ನ ಹೆಚ್ಚು ಜನ ರೈತರು ಜಲಕೃಷಿ ಘಟಕಕ್ಕೆ ಬಳಸ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ. ಹೇಗೆ ಹೇಗೆ ಜಲಕೃಷಿ ಘಟಕ ಅಂದ್ರೆ ಇದು ಹೇಗೆ ಅನ್ನೋದು, ಬೆಳೆಯುವುದು ಹೇಗೆ, ಇದನ್ನ ಹೇಗೆ ಬೆಳಿಬೇಕು, ಜೊತೆಗೆ ಯಾವ ರೀತಿ ಪದ್ಧತಿ ಇದೆ ಜಲಕೃಷಿ ಘಟಕದಲ್ಲಿ? ಜಲಕೃಷಿ ಘಟಕ ಅಂತಂದ್ರೆ ಬಹಳ ಸಿಂಪಲ್, ಬಹಳ ಸರಳವಾಗಿರ್ತಕ್ಕಂಥ ಮಣ್ಣು ಇಲ್ಲ, ಬರೀ ನೀರಿನ ಮೇಲೆ ಬೆಳೆಯುದು ಅಷ್ಟೇ, ಬರೀ ನೀರನ್ನ ಉಪಯೋಗಿಸಿಕೊಂಡು ಬೆಳೀತಕ್ಕಂಥದ್ದು. ರಂಧ್ರಗಳಿರ್ತಕ್ಕಂಥ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಆ ಟ್ರೇಗಳ ಅಳತೆ ನಮಗೆ 1 to 1.2 kg ನಾವು ಸಮನಾಗಿ ಬೀಜಗಳನ್ನು ಹರಡೋದಕ್ಕೆ ಟ್ರೇಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. 1.5 kg ಬೀಜವನ್ನ ಹರಡೋದಕ್ಕೆ ಸಮನಾಗಿ ಹರಡಲಿಕ್ಕೆ ಬೇಕಾದಂತ ಸೈಜಿನ ಟ್ರೇಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅವುಗಳಿಗೆ ಕಂಪಲ್ಸರಿ ರಂಧ್ರಗಳಿರಬೇಕು, ಯಾಕಂದ್ರೆ ಹೆಚ್ಚುವರಿ ನೀರು ಇರಬೇಕು. ಟ್ರೇ ತುಂಬಾ ರಂಧ್ರಗಳಿರಬೇಕು, ಜರಡಿ ಟೈಪ್ ಹೌದು, ಜರಡಿ ಟೈಪ್ ಇರಬೇಕು, ಯಾಕಂದ್ರೆ ಹೆಚ್ಚುವರಿ ನೀರು ಅಲ್ಲಿ ನಿಲ್ಬಾರ್ದು. ಪ್ಲಾಸ್ಟಿಕ್ ಟ್ರೇಗಳು, ಪ್ಲಾಸ್ಟಿಕ್ ಟ್ರೇಗಳು. ಸೊ ನೀರು ಬಸ್ತೋಗೋ ಹಾಗೆ ಇರಬೇಕು ಅನ್ನೋದು ಒಂದು ದೃಷ್ಟಿಯಿಂದ ರಂಧ್ರಗಳಿರುವಂತ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು. ಆ ಟ್ರೇಗಳನ್ನ ನಾವು ಸಾಮಾನ್ಯವಾಗಿ ನಾವು ಮ್ಯಾನ್ಯುವಲ್ ಸಿಸ್ಟಮ್ ಅಲ್ಲಿ ನಾವು ಅವುಗಳಿಗೆ ನೀರನ್ನು ಹಾಕ್ಬೇಕು ಅಂತ ಅಂದ್ರೆ 4 tires ಅಂದ್ರೆ 4 levels ಅಲ್ಲಿ 4 steps ಅಲ್ಲಿ ಇಡಬಹುದು ಅದನ್ನ. ಅಂದ್ರೆ ಒಂದು ಟ್ರೇದಿಂದ ಒಂದು ಟ್ರೇಗೆ ಎಷ್ಟು, 2 feet ಇರಬೇಕು, 2 feet gap ಇರಬೇಕು. ಸೊ ಆತರ ನಾವು 8 feet ವರೆಗೂ ಟ್ರೇಸ್ ಅನ್ನು ಸಿದ್ಧ ಮಾಡ್ಕೋಬೇಕು. ಬಿದಿರಿನ ರ್ಯಾಕ್ಗಳಾಗಲಿ ಅಥವಾ ಕಬ್ಬಿಣದ ರ್ಯಾಕ್ಗಳನ್ನಾಗಲಿ ಯಾವ್ದಾದ್ರು ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ರೈತರು ಇವತ್ತಿನ ದಿನ ಬಿದಿರನ್ನ ಯೂಸ್ ಮಾಡ್ಕೊಂಡು ಅವರೇ ಮಾಡ್ತಾರೆ, ಯಾಕಂದ್ರೆ ಜಂಗ್ ಹತ್ತೋದಿಲ್ಲ, ಜಂಗ್ ಹತ್ತಲ್ಲ, ನೀರು ಬಿದ್ರು ಏನಾಗಲ್ಲ ಅದಕ್ಕೆ. ಆಮೇಲೆ ಅದ್ರ ಮೇಲೆ ನೆರಳಿಗೆ ಶೇಡ್ ನೆಟ್ ಅನ್ನು ಯೂಸ್ ಮಾಡ್ತಾರೆ, ಗ್ರೀನ್ ಶೇಡ್ ನೆಟ್ಸ್ ಅನ್ನು ಯೂಸ್ ಮಾಡ್ತಾ ಇದಾರೆ. ಸೊ ಆತರ 1.5 kg ಆ ಒಂದು ದಿಸೆಯಲ್ಲಿ ಅವರು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬಹುದು. ಸಾಮಾನ್ಯವಾಗಿ ರೈತರು 10x10 ಅಥವಾ 10x20 ಸೊ ಈ ತರ ಶೆಡ್ ಗಳನ್ನ ಮಾಡ್ತಾ ಇದಾರೆ, 10 feet ಅಗಲ 20 feet ಉದ್ದ. ಸೊ ಅವ್ರ ದನಗಳು ಎಷ್ಟಿದಾವೆ, ಎಷ್ಟು ಹಸಿರು ಮೇವು ಬೇಕಾಗುತ್ತೆ ಅದ್ರ ಮೇಲೆ ಅವರು ಉದ್ದವನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೇಸ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಷ್ಟು 7 days ಅಷ್ಟು ಫಾರ್ಡರ್ ಬರಂಗೆ ಅವ್ರು ನೋಡ್ಕೋಬೇಕು. ಸೊ ಈ ತರ 7 days ಬೆಳೆಯುತ್ತೆ, 8th day ಅದನ್ನ ಉಪಯೋಗಿಸಬಹುದು. ಈಗ ನೋಡ್ರಿ, ನಾವು ಮೆಕ್ಕೆಜೋಳನ ಆಯ್ಕೆ ಮಾಡ್ಕೊಂಡ್ರೆ ಮೆಕ್ಕೆಜೋಳ ಹಂಗೆ ಟ್ರೇದಲ್ಲಿ ಹಾಕಿ ನೀರ್ ಹಾಕಿದ್ರೆ ನೀರ್ ಬಸದೋಗತ್ತೆ, ಮೊಳಕೆ ಬರೋದಿಲ್ಲ, ಹೇಗೆ ಇದು ಜೋಳ ಮೆಕ್ಕೆಜೋಳ ಮೊಳಕೆ ಬರಬೇಕಲ್ಲ, ಹೇಗೆ ಮಾಡಬಹುದು? ಸೊ ಈ ಸಿಸ್ಟಮ್ ಅಲ್ಲಿ ಏನಿದೆ, ಮೊದಲು ನಾವು ಕಾಳುಗಳನ್ನ ಆಯ್ಕೆ ಮಾಡ್ಕೋಬೇಕು. ಚೆನ್ನಾಗಿರ್ತಕ್ಕಂತ ಕಾಳುಗಳನ್ನ ಆಯ್ಕೆ ಮಾಡ್ಕೊಂಡು, ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಾಳುಗಳು ಒಡೆದಿರಬಾರ್ದು, ಅವುಗಳಲ್ಲಿ ಕರ್ಗಿರಬಾರ್ದು, ಕಪ್ಪಾಗಿರಬಾರ್ದು ಕಾಳುಗಳು, ಒಳ್ಳೆ ಬೀಜ ಇರಬೇಕು. ಸೊ ಅಂತ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ನಸುಬೆಚ್ಚಿನ ನೀರಲ್ಲಿ 100 grams ಉಪ್ಪನ್ನು ಹಾಕಬೇಕು. ಪ್ರತಿ 10 kg ಮೆಕ್ಕೆಜೋಳಕ್ಕೆ 100 grams ಉಪ್ಪು ಹಾಕಿ ಅದನ್ನ 12 hours ನಾವು ನೆನೆಸಿಡಬೇಕು. 12 hours ನೆನೆಸಿಟ್ಬಿಟ್ಟು ನಂತರ ನೀರಲ್ಲೇ ಇಡಬೇಕು, 12 hours ನೀರಲ್ಲಿ ಇಡಬೇಕು. ನಂತರ ನೀರನ್ನ ಬಸಿದು ಆ ಮೆಕ್ಕೆಜೋಳವನ್ನ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಮತ್ತೆ ಅದನ್ನ ಒಂದು ಗೋಣಿಚೀಲ, ನೆಂದಿರ್ತಕ್ಕಂತ ಗೋಣಿಚೀಲಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಅದರ ಮೂತಿಯನ್ನ ಬಿಗಿಯಾಗಿ ಕಟ್ಟಬೇಕು. 24 hours ಕಟ್ಟಬೇಕು ಅದನ್ನ. ಅಂದ್ರೆ 24 hours ನೀರಲ್ಲಿ ಇಡಬೇಕು, 12 hours ನೀರಲ್ಲಿ ಇಟ್ಟು 12 hours ಆದ್ಮೇಲೆ ತೊಳೆದು ಕ್ಲೀನ್ ಆಗಿ ಮತ್ತೆ ಒದ್ದೆಯಾದ ಗೋಣಿಚೀಲದಲ್ಲಿ 24 hours ಇಡಬೇಕು. ಸೊ ಅದಟ್ ಅವಾಗ ಏನಾಗುತ್ತೆ, ಆರ್ಟಿಫಿಷಿಯಲ್ ಈಟ್ ಜನರೇಟ್ ಆಗಿ ಅದು ಮೊಳಕೆ ಬರಕ್ ಶುರುವಾಗುತ್ತೆ. ಸೊ 24 hours ನಂತರ ಆ ಬೀಜಗಳನ್ನ 1 tray 1.2 kg ಅಥವಾ 1.5 kg ಲೆಕ್ಕದಲ್ಲಿ ಹರಡ್ಬೇಕು. ಸಮಾನವಾಗಿ ಹರಡಿ ಹರಡ್ಬಿಟ್ಟು ಅದನ್ನ ಅಲ್ಲಿಂದ, ಅದು ಫಸ್ಟ್ ಡೇ ಅಲ್ಲಿಂದ ಶುರುವಾಗುತ್ತೆ. ಫಸ್ಟ್ ಡೇ ಸೊ ಅಲ್ಲಿಂದ 7 days ವರೆಗೂ ಇದನ್ನ ನಾವು ಕಾಪಾಡಬೇಕಾಗುತ್ತೆ. 7 days ಟ್ರೈನ್ ಅಲ್ಲಿ ಒಂದ್ರ ಮೇಲೆ ಒಂದು ರ್ಯಾಕ್ ಅಲ್ಲಿ ಇಟ್ಬಿಡ್ತೀರಿ ಎಲ್ಲ ಬೀಜಗಳನ್ನು ತುಂಬಿ ರ್ಯಾಕ್ ಅಲ್ಲಿ ಎಲ್ಲ ಒಂದ್ರ ಮೇಲೆ ಒಂದು ಟ್ರೈ ಇಟ್ಟಾಗ ನೀರನ್ನ ಹಾಕೋದು ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ. ನೀರು ಎಷ್ಟು ಸಲ ಹಾಕಬೇಕು ಒಂದ್ ದಿವಸಕ್ಕೆ? ಸೊ ನಾವು ಬೇಸಿಗೆ ಕಾಲ ಅಂತಂದ್ರೆ 4 times ನೀರ್ ಹಾಕ್ರಿ ಅಂತ ಹೇಳ್ತೀವಿ. ಅದೇ ನೀವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ 2 times ನಾವು ವಾತಾವರಣವನ್ನು ನೋಡಿಕೊಂಡು 2 times ಅಥವಾ 3 times ಬಾಡ್ದಂಗಾದ್ರೆ ಸ್ವಲ್ಪ ನೀರ್ ಹಾಕ್ಬೇಕಾಗತ್ತೆ. ಸೊ ಆತರ ನೀರ್ ಹಾಕೋಬೇಕು. ಹಾಕಿರ್ತಕ್ಕಂಥ ನೀರ್ ಅಲ್ಲಿ ಎಲ್ಲೂ ನಿಲ್ಬಾರ್ದು, ಮತ್ತೆ ಬಸ್ತೋಗ್ತೀಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ನೀರ್ ನಿಂತಿರಬಾರ್ದು. ಟ್ರೈನ್ ಅಲ್ಲಿ ಏನನ್ನ ನೀರ್ ನಿಂತಿತ್ತು ಅಂತಂದ್ರೆ ಅದನ್ನ ಪರೀಕ್ಷಿಸಿ ಗಮನ ಮಾಡ್ಕೊಂಡು ಅದನ್ನೆಲ್ಲ ತೆಗಿಬೇಕು, ನೀರ ತೆಗಿಬೇಕು. ಎಕ್ಸೆಸ್ ವಾಟರ್ ಅಲ್ಲಿ ಇರಂಗಿಲ್ಲ. ಸೊ ಇದು ಬಹಳ ಮುಖ್ಯ. ನೀರು ಮೇಲೆ ಒಂದು ಟ್ರೇಗ್ ಹಾಕಿದ್ರೆ ನೀರ್ ಬಸುದು ಕೆಳಗಿನ ಟ್ರೇ ಬರುತ್ತೆ, ಕೆಳಗಿನ ಟ್ರೇಗ್ ಹೋಗುತ್ತೆ. ಒಂದು ಟ್ರೇದಿಂದ ಮತ್ತೊಂದು ಟ್ರೇಗಿಂತ ನೀರ್ ಸೋರುತ್ತೆ. ಆ ರಂಧ್ರಗಳಿರೋದ್ರಿಂದ ಸೋರ್ಬಿಟ್ಟು ಕೆಳಗಡೆ ಟ್ರೈನ್ ಅಲ್ಲಿ ಕಲೆಕ್ಟ್ ಆಗುತ್ತೆ, ಎಲ್ಲ ಸಂಗ್ರಹ ಆಗುತ್ತೆ. ಸೊ ಆ ನೀರನ್ನ ಮತ್ತೆ ಪುನಃ ಬಳಸಬಹುದು ಸೇಮ್ ನೀರು. ಸೊ ಈ ತರ ನಾವು ಪ್ರತಿನಿತ್ಯ ಹಾಕೊಂತ ಹೋದ್ರೆ ಒಂದು ದಿವಸಕ್ಕೆ ನೀರನ್ನ 8 times 4 times ಹಾಕ್ಬೇಕು. ಅಂದ್ರೆ 3 times ನೀರ್ ನೋಡ್ತಾ ಇರಬೇಕು. ಹೌದೌದು, ಅದೇ ನಾವು ಚಳಿಗಾಲ ಮಳೆಗಾಲದಲ್ಲಿ ಆದ್ರೆ 2 times 3 times ಹಾಕೋಬಹುದು. ಈಗ ಟ್ರೇ ಅಂತಂದ್ರೆ ಈಗ ಸುಮಾರು ಒಂದು 6 feet 10 feet ಒಂದು ರ್ಯಾಕ್ ಮಾಡ್ಕೋತಾರೆ, ಹೈಟ್ ರ್ಯಾಕ್ ಅನ್ನ. ಹೌದು, ಅಲ್ಲಿ ನೀರ್ ಹಾಕುವಾಗ ಏನು ಅದಕ್ಕೆ ರೋಸ್ ಹೆಡ್ ಕ್ಯಾನ್ ಇಂದ ಉಪಯೋಗ ಮಾಡಬೇಕು ಅಥವಾ ಸಾದಾ ನೀರ್ ಹಾಕಕ್ ಬರಲ್ಲ, ಪೈಪ್ ಇಂದ ಹಾಕಿದ್ರೆ ಬೀಜಗಳೆಲ್ಲ ಹೌದು ಪೈಪ್ ಇಂದ ಹಾಕಬಾರ್ದು, ಎದ್ಬಿಡ್ತದೆ ಮೇಲೆ. ಆಮೇಲೆ ಜರಿ ಕ್ಯಾನ್ ಅನ್ನ ಯೂಸ್ ಮಾಡಬೇಕು. ರಂಧ್ರಗಳಿರ್ತಕ್ಕಂತ ನಾವು ತೋಟಗಾರಿಕೆಗೆ ನೀರ್ ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ, ಆತರ ಜರಿ ಕ್ಯಾನ್ ಅಂತ ಹೇಳ್ತಾರೆ ಅದನ್ನ. ಆ ಜರಿ ಕ್ಯಾನ್ ಯೂಸ್ ಮಾಡಿಕೊಂಡು ನಾವು ವಾಟರ್ ನ ಹಾಕ್ಬೇಕು, ನೀರನ್ನ ಹಾಕಿ ಎಲ್ಲಾ ಬೀಜಗಳಿಗೂ ನೀರ್ ಬಿದ್ದಿದೆ ಅನ್ನೋದನ್ನ ಎನ್ಶೂರ್ ಮಾಡ್ಕೋಬೇಕು ನಾವು. ಸೊ ಅದನ್ನ ನಾವು ಖಾತ್ರಿಪಡಿಸಿಕೊಂಡು, ಸೊ ಅದನ್ನ ಕರೆಕ್ಟ್ ಆಗಿ ನೀರು ಹಾಕೋದು ಬಹಳ ಮುಖ್ಯ. ನೀರ್ ಹಾಕಿದ ಮೇಲೆ ಅದು ರಿಲೇಟಿವ್ ಹ್ಯೂಮಿಡಿಟಿ ತೇವಾಂಶ ಅಲ್ಲಿ ಮೇಂಟೈನ್ ಆಗುತ್ತೆ. ಆ ತೇವಾಂಶನೇ ಇದಕ್ಕೆ ಆ ಒಂದು ಆರ್ಟಿಫಿಷಿಯಲ್ ಲೈಟ್ ಅನ್ನು ಬಳಸ್ಕೊಂಡು ಇಲ್ಲಿ ಬೆಳವಣಿಗೆ ಆಗ್ತಕ್ಕಂತ ಒಂದು ಸರಳ ಪದ್ಧತಿ ಇದು. ಈಗ ಶೇಡ್ ನೆಟ್ ಅಲ್ಲೇ ಮಾಡ್ಬೇಕಂತ ಹೇಳಿರ್ತಾವ. ಶೇಡ್ ನೆಟ್ ಅನ್ನ ಈಗ ಏನು ಸಾದಾ ಶೇಡ್ ನೆಟ್ ಅದ ನಡೀತದ ಇದಕ್ಕೆ, ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೈಡ್ರೋಫೋನಿಕ್ ಸ್ಪೆಸಿಫಿಕ್ ಆಗಿ ಏನಾದರೂ ನೆರಳು ಪರದೆ ಒಂದು ಇದು ಬರ್ತಾವ ಹೇಗೆ ಸ್ಟ್ರಕ್ಚರ್ಸ್? ಸಾಮಾನ್ಯವಾಗಿ ರೈತರಿಗೆ ಏನೆಲ್ಲ ಮಾಡಿದ್ದಾರೆ, ಅವರು ಹಸಿರು ಪರದೆಯನ್ನ ಯೂಸ್ ಮಾಡಿದ್ದಾರೆ, ಹಸಿರು ನೆರಳಿನ ಪರದೆಯನ್ನ ಯೂಸ್ ಮಾಡಿ ಬೆಳೀತಾ ಇದಾರೆ. ಸೊ ಇದ್ರ ಉದ್ದೇಶ ಇಷ್ಟೇ, ಟೆಂಪರೇಚರ್ ಜಾಸ್ತಿ ಆಗಬಾರ್ದು, ಒಳಗಡೆ 16-27 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಇರಬೇಕು. ಮತ್ತೆ ನಾವು ತೇವಾಂಶ ಬಂದ್ಬಿಟ್ಟು 60-80% ಇರಬೇಕು ತೇವಾಂಶ. ಸೊ ಇವೆರಡನ್ನ ನಾವು ನೋಡಿಕೊಂಡು ಅದ್ರ ಪ್ರಕಾರ ನಾವು ಅದನ್ನ ಮೇಂಟೈನ್ ಮಾಡಿದ್ರೆ ಬಹಳ ಅತ್ಯುತ್ತಮವಾದಂತ ಒಂದು ಬೆಳೆಯನ್ನ ನಾವು 8ನೇ ದಿನದಲ್ಲಿ ಕಾಣಬಹುದು. 8ನೇ ದಿನದಲ್ಲಿ ಮುಗಿತಾ ಇದ್ರದ ಅವಧಿ? ಹೌದು, 8 ದಿವಸ ಆದ್ಮೇಲೆ. ಹೌದು. ಏನ್ ಮಾಡೋದು 8 ದಿವಸ? ಸೊ 8ನೇ ದಿನದಲ್ಲಿ ಅದನ್ನ ಕಟ್ ಮಾಡಿ ಅದು ರೆಡಿ ಇರುತ್ತೆ, ದನಗಳಿಗೆ ತಿನ್ನಿಸಬಹುದು. ಅಂದ್ರೆ ಇಲ್ಲಿ 8 ದಿವಸ ಆದ್ಮೇಲೆ ಅದನ್ನೆಲ್ಲ ಹಾಕಿದಂತ 10 ಟ್ರೇ ಇದ್ದಂದ್ರೆ 20 ಟ್ರೇ ಹಾಕಿದ್ರೆ 20 ಟ್ರೇನ ನಾವು ದನಗಳಿಗೆ ಹಾಕಬಹುದು. ದನಗಳಿಗೆ ಹಾಕ್ಬೇಕು. ಹೌದು. ಅದನ್ನ ನಾವೇನು 1 ದಿನ ಅಥವಾ 2 ದಿನ ಇಡಬಹುದು ಅಷ್ಟೇ. ಈ ತರ ನಾವು ಜಾಸ್ತಿ ದಿನ ಇಟ್ಟಂಗೆಲ್ಲ 8 ದಿನದ ನಂತರ ಅದ್ರಲ್ಲಿ ಏನಾಗುತ್ತೆ, ಪೋಷಕಾಂಶಗಳ ಒಂದು ಪ್ರಮಾಣ ಕಡಿಮೆ ಆಗಿ ಅದರಲ್ಲಿರ್ತಕ್ಕಂತ ಒಂದು ನಾರಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಪೋಷಕಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೆ ಇದನ್ನ, ಎಷ್ಟು ಹೈಟ್ ಬರುತ್ತೆ ಇದು? ಇದು ಸಾಮಾನ್ಯವಾಗಿ ನಮಗೆ 1 ಅಡಿ ವರೆಗೂ ಹೈಟ್ ಬರುತ್ತೆ. 1 ಅಡಿ ಎಲೆಗಳು ಬಂದಿರ್ತಾವ? ಎಲೆಗಳು ಬಂದಿರುತ್ತೆ, ಸಣ್ಣ ಎಲೆಗಳು ಬಂದಿರುತ್ತೆ. ಆದಷ್ಟು ಅದು ಜಸ್ಟ್ ಅದು ಒಂಥರ ಕಡ್ಡಿ ತರಾನೇ ಕಾಣುತ್ತೆ, ಕಡ್ಡಿ ತರ. ಮತ್ತೆ ಜೊತೆಗೆ ಅದು ನೆರಳಲ್ಲಿ ಇರೋದ್ರಿಂದ ಒಂಥರ ಹಳದಿ ಕಲರ್ ಇರ್ತದೆ, ಗ್ರೀನ್ ಇರ್ತದೆ, ಗ್ರೀನ್ ಇರಲ್ಲ, ಗ್ರೀನ್ ಕಲರ್ ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ನೀವ್ ಹೇಳಿದ ಹಾಗೆ ಸ್ವಲ್ಪ ಹಳದಿ ಕಲರ್ ಮಿಕ್ಸ್ ಇರುತ್ತೆ, ಸಸಿಗಳು ಹೇಗೆ ಬೆಳಿತಾವೋ ಆತರ ಹಳದಿ ಇರ್ತದೆ, ಹಳದಿ ಇರುತ್ತೆ. ಆಮೇಲೆ ಇದು ಹಸಿರುನೂ ಇರುತ್ತೆ, ಇಲ್ಲ ಅಂತಂದ್ರೆ ಯಾಕಂದ್ರೆ ಪೋಷಕಾಂಶಗಳನ್ನ ಇದು ಫೋಟೋಸಿಂಥಸಿಸ್ ಕ್ರಿಯೆ ಆಗ್ಬೇಕಲ್ಲ, ಹಾಗಾಗಿ ಇದು ಹಸಿರು ಬಣ್ಣದಲ್ಲೂ ಇರುತ್ತೆ, ಸ್ವಲ್ಪ ಹಸಿರು ಕಡಿಮೆ ಇರುತ್ತೆ, ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ, ಸಸಿಗಳ ತರ ಇರುತ್ತೆ. ಆಮೇಲೆ ಬಹಳ ನೀರ್ ತುಂಬಿಕೊಂಡಂಗೆ ಇರುತ್ತೆ, ಎಳೆಯಾಗಿ ಇದ್ರಲ್ಲಿ ಇರುತ್ತೆ. ಯಾಕಂದ್ರೆ ಇದು ಮೊಳಕೆ ಒಡೆದಿರತಕ್ಕಂತ ಹುಲ್ಲಾಗಿರೋದ್ರಿಂದ ಇದರಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ. ಇದರಲ್ಲಿ ಸಾಕಷ್ಟು ಕಿಣ್ವಗಳು ಇರ್ತದೆ. ಸೀಡ್ ಅಲ್ಲಿ ಏನು, ಒಂದು ಸೀಡ್ ಅಂತಂದ್ರೆ ಅದು ದೊಡ್ಡ ಗಿಡ ಆಗಿ ಬೆಳೆಯುತ್ತೆ. ನಾವೇನು ಈಗ ಹೆಸರು ಕಾಳು ಮಟ್ಕಿ ಕಾಳು ಎಲ್ಲ ಮೊಳಕೆ ಬರಿಸ್ತಿಂತೀವಲ್ಲ, ಅದೇ ತರ ಇದು ದನಗಳಿಗೆ ಮೆಕ್ಕೆಜೋಳವನ್ನ ಟ್ರೇದಲ್ಲಿ ಹಾಕಿ ಮೊಳಕೆ ದಿವಸ ನೆನೆಸಿ ಆಮೇಲೆ ಟ್ರೇದಲ್ಲಿ ಹಾಕಿ ಒಂದ್ 8 ದಿವಸ ಬೆಳೆಸಿ ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲವೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಜೀರ್ಣವಾಗುವ ಸಾರಜನಕ ಸಾಮಾನ್ಯವಾಗಿ 2-4% ವೃದ್ಧಿ ಆಗುತ್ತೆ ಈ ಒಂದು ಇದರಲ್ಲಿ. ಆಮೇಲೆ ಅದರಲ್ಲಿ ಸಾಕಷ್ಟು ಜೀವಸತ್ವಗಳು, ಖನಿಜಗಳು, ಲವಣಗಳು ಮತ್ತೆ ಕಿಣ್ವಗಳು, ನೈಸರ್ಗಿಕವಾಗಿ ಬೀಜದಲ್ಲಿರ್ತಕ್ಕಂಥ ಕಿಣ್ವಗಳೆಲ್ಲ ಸಿಗುತ್ತೆ. ಇದರಿಂದ ಏನಾಗುತ್ತೆ, ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ, ದನಗಳು ತಿಂದಿರ್ತಕ್ಕಂಥ ದನಗಳಲ್ಲಿ ರುಚಿ ಸಿಗುತ್ತೆ, ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ, ಮತ್ತೆ ಪೋಷಕಾಂಶಗಳು ದೇಹಕ್ಕೆ ಸಾಕಷ್ಟು ಸಿಗುತ್ತೆ. ಇದರಿಂದ ಏನಾಗುತ್ತೆ, ಹಲವಾರು ವಿಜ್ಞಾನಿಗಳು 8-3% ಹಾಲಿನ ಇಳುವರಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇದರಿಂದ. ಆಮೇಲೆ ತೂಕನು ಸಹ, ಈ ಕರುಗಳಲ್ಲಿ ನಾವು 1 ವರ್ಷದ ಒಳಗಿನ ಕರುಗಳನ್ನ ತಗೊಂಡ್ರೆ ತೂಕನು ಸಹ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ, 15% ತೂಕ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇರ್ತಕ್ಕಂಥ ಹಸಿರು ಮೇವು ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ, ಈ ಜಲಕೃಷಿ ಘಟಕದಿಂದ ಬರ್ತಕ್ಕಂಥ ಮೇವನ್ನು ಹಾಕಿದಾಗ 15% ಬೆಳವಣಿಗೆ ಜಾಸ್ತಿ ಆಗಿದೆ ಅಂತ ಹಲವಾರು ವೈಜ್ಞಾನಿಕ ವರದಿಗಳು ಸಹ ಹೇಳ್ತಾರೆ. ಎಲ್ಲಾ ವಯಸ್ಸಿನ ಜಾನುವಾರುಗಳಿಗೆ ಹಾಕಬಹುದು, ಹಾಕಬಹುದು ಎಲ್ಲ ವಯಸ್ಸಿನ ಜಾನುವಾರುಗಳಿಗೆ, ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿಗೆ ಎಲ್ಲವೂ ಹಾಕಬಹುದು. ಗರ್ಭಧರಿಸಿದ ಜಾನುವಾರುಗಳು, ಕರುಗಳಿಂದ ಗರ್ಭಧರಿಸಿದ ಜಾನುವಾರುಗಳಿಗೂ ಮತ್ತು ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿಗೆ, ಎತ್ತುಗಳಿಗೆ, ಎಲ್ಲವಕ್ಕೂ, ಎಲ್ಲಾ ಜಾತಿಯ ಎಲ್ಲಾ ವಯಸ್ಸಿನ ಪ್ರಾಣಿಗಳಿಗೂ ಹಾಕಬಹುದು. ಇದನ್ನ 1 ಕೆಜಿ ಕೊಡಬಹುದು ಒಂದ್ ದಿವಸಕ್ಕೆ? ಯಾಕಂದ್ರೆ ನಾವು ಹೇಳ್ತೀವಿ ಪಾಯ್ಸನ್ ಆಗತ್ತೆ, ಬಾಳ ತಿನ್ನಿಸಬಾರ್ದು ಅಂತ ಹೇಳ್ತಾರೆ. ಎಳೆ ಕಂದು ಮೇವನ್ನ ರಾಸುಗಳಿಗೆ ಕೊಡಬಾರ್ದು, ಒಂಥರ ಇದು ಇರುತ್ತೆ, ಅದರಲ್ಲಿ ಆಲ್ಕಲೈಡ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವೇನಂತೀವಿ, ಜೋಳದ ಬೆಳೆ ಬಂದಾಗ ಮಾತ್ರ ಅದರಲ್ಲಿ ಪ್ರುಸಿಕ್ ಆಸಿಡ್ ಇರುತ್ತೆ, ಆಮೇಲೆ ಸೈನೈಡ್ ಇರುತ್ತೆ. ಈ ಸೈನೈಡ್ ಟಾಕ್ಸಿಟಿ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಜೋಳವನ್ನ ಹಾಕಲ್ಲ ಇದರಲ್ಲಿ. ಜಲಕೃಷಿ ಘಟಕದಲ್ಲಿ ಜೋಳವನ್ನ ಬಳಸಬಾರ್ದು. ಅದು ಬಿಟ್ಟು ನಾವು ಮೆಕ್ಕೆಜೋಳ ಯಾವ ಸ್ಟೇಜ್ ಅಲ್ಲಿ ಹಾಕಿದ್ರು ಸಜ್ಜೆ ಹಾಕ್ಬೋದು, ಹುರುಳಿ ಹಾಕ್ಬೋದು, ಅಲಸಂದಿ ಹಾಕ್ಬೋದು, ಆಮೇಲೆ ನವಣೆಕ್ಕಿ ಹಾಕ್ಬೋದು, ಇದರಲ್ಲಿ ಗೋಧಿ ಬೆಳಿಬಹುದು, ಬಾರ್ಲಿ ಬೆಳಿಬಹುದು, ಇನ್ನೂ ಅನೇಕ ಬೆಳೆಗಳನ್ನು ಸಹ ಇದರಲ್ಲಿ ನಾವು ಬೆಳಿಬಹುದು. ಬಟ್ ಅದರಲ್ಲಿ ಹೆಚ್ಚಿನ ಇಳುವರಿ, ಹೆಚ್ಚು ರುಚಿ ಮತ್ತು ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥದ್ದು ಮೆಕ್ಕೆಜೋಳ. ಈಗ ಮೆಕ್ಕೆಜೋಳವನ್ನ ಹೊರಗಡೆ ಹೊಲದಲ್ಲಿ ಬೆಳೆದು ಮೇವು ಮಾಡಿ ದನಗಳಿಗೆ ಹಾಕ್ತಾರೆ, ಅದಕ್ಕೆ ಹಾಕೋದಕ್ಕೂ ಈ ಜಲಕೃಷಿಯಲ್ಲಿ ಈ ತರ ಮಾಡಿ ಮೇವನ್ನ ಮಾಡಿ ಹಾಕೋದಕ್ಕೂ ಏನು ಒಂದು, ಈಗ ಸರಿಸುಮಾರು 1 ಹೆಕ್ಟೇರ್ ಪ್ರದೇಶದಲ್ಲಿ ಬರ್ತಕ್ಕಂಥ ಇಳುವರಿ ಅಥವಾ 600-1,000 ಕೆಜಿ ಅಷ್ಟು 40-50 ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬಹುದು ಅಂತ ಹೇಳ್ತಾರೆ ಇದರಲ್ಲಿ. ಸೊ ಇಲ್ಲಿ ನಮಗೆ ಲ್ಯಾಂಡ್ ಸೇವಿಂಗ್ ಆಗುತ್ತೆ, ಭೂಮಿ ಬೇಕಾಗಿಲ್ಲ, ಭೂಮಿ ಬೇಕಾಗಿಲ್ಲ. ಭೂಮಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಕ್ಕಂತ ಒಂದು ಬೆಳೆಯನ್ನ ಬರೀ 40-50 ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬಹುದು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ನೀರು 90% ನೀರನ್ನು ಉಳಿತಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವೈಜ್ಞಾನಿಕ ವರದಿಯ ಪ್ರಕಾರ 1 ಕೆಜಿ ಬಾರ್ಲಿ ಒಂದು ಗ್ರಾಸ್ ಬೆಳೆಯೋದಕ್ಕೆ 3 ಲೀಟರ್ ನೀರು ಉಪಯೋಗಿಸಿದೆ. ಅದೇ ಒಂದು ನಾವು ಫೀಲ್ಡ್ ಅಲ್ಲಿ ಯೂಸ್ ಮಾಡಿದಾಗ 458 ಲೀಟರ್ ನೀರು ನೀರು ಬೇಕಾಗುತ್ತೆ. ಸೊ ಇದು 90-95% ನೀರಿನ ಉಳಿತಾಯವನ್ನು ಮಾಡುತ್ತೆ ಅನ್ನೋ ಒಂದು ಏಕೈಕ ಒಂದು ಉಪಾಯದಿಂದ ಇದನ್ನ ಜಲಕೃಷಿ ಘಟಕಕ್ಕೆ ಇವತ್ತಿನ ಸಾಕಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತಪ್ಪ ಅಂದ್ರೆ ಅಲ್ಲೇ ಒಂದು ಜಲಕೃಷಿ ಘಟಕಕ್ಕೊಂದು ಮೇವು ಉತ್ಪಾದನೆ ಮಾಡಿ ದನಗಳಿಗೆ ಹಸಿ ಮೇವನ್ನು ಮೆಕ್ಕೆಜೋಳವನ್ನು ಆಯ್ಕೆ ಮಾಡ್ಕೊಂಡು ಕೊಡಬಹುದು. ಇವತ್ತಿನ ದಿನ ಎಲ್ಲ ರೈತರು ಮೆಕ್ಕೆಜೋಳ ಖರೀದಿ ಮಾಡಿ ದನಗಳಿಗೆ ಹಾಕ್ತಾರೆ, ಕುರಿ ಮೇಕೆಗಳಿಗೆ ಹಾಕ್ತಾರೆ, ಟಗರು ಮರಿಗಳಿಗೆ ಹಾಕ್ತಾರೆ. ಮೆಕ್ಕೆಜೋಳವನ್ನ ಈಗ ಏನ್ ಮಾಡ್ತಾರೆ, ನುಚ್ಚು ಮಾಡಿ ದನಗಳಿಗೆ ಹಾಕ್ತಾರೆ. ಮೆಕ್ಕೆಜೋಳವನ್ನ ನುಚ್ಚು ಮಾಡಿ ದನಗಳಿಗೆ ಹಾಕೋದಕ್ಕೂ ಅಥವಾ ಮೆಕ್ಕೆಜೋಳವನ್ನ ಹೈಡ್ರೋಪೋನಿಕ್ಸ್ ಅಲ್ಲಿ ಬೆಳೆದು ಮೇವು ಮಾಡಿ ಹಾಕೋದಕ್ಕೂ ಏನು ಫರ್ಕ್ ಆಗತ್ತಂತ? ಇಲ್ಲಿ ನಾವೇನ್ ಹೇಳ್ತೀವಿ, ಬಯೋಮಾಸ್ ಅಂತ ಏನ್ ಹೇಳ್ತೀವಿ, ಆ ಬಯೋಮಾಸ್ ನಿಮಗೆ ಜಾಸ್ತಿ ಆಗುತ್ತೆ. 1 ಕೆಜಿ ನೀವು ಬೀಜ 1.2 ಕೆಜಿ ಬೀಜವನ್ನು ಹಾಕಿದ್ರೆ 7-9 ಕೆಜಿ ತೂಕದ ಮೇವು ನಮಗೆ ಸಿಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಒಣ ಅಂಶ ಕಡಿಮೆ ಆಗುತ್ತೆ. ಸೊ 4-30 ನೀರಿನಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಅದರದ್ದು ಬಯೋಮಾಸ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಅದರದ್ದು ಒಣ ಅಂಶ ಕಡಿಮೆ ಆಗುತ್ತೆ. ಸೊ ಅದಷ್ಟೇ ವ್ಯತ್ಯಾಸ, ಅದ್ ಬಿಟ್ರೆ ಮತ್ತೇನಿಲ್ಲ. ಇದರಲ್ಲಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರೋದ್ರಿಂದ 1 ಕೆಜಿ ಬೀಜದಿಂದ 7-9 ಕೆಜಿ ಮೇವನ್ನ ಪಡಿಬಹುದು ಮೆಕ್ಕೆಜೋಳ ಬಳಸಿ. ಅಂದ್ರೆ ನೀವು ಹೇಳಿದ್ರೆ ಹೈಡ್ರೋಪೋನಿಕ್ಸ್ ಅಲ್ಲಿ 7 ದಿವಸ ಆದ್ಮೇಲೆ 8ನೇ ದಿವಸಕ್ಕೆ ಎಲ್ಲ ಸಂಪೂರ್ಣ ಅದನ್ನ ದನಗಳಿಗೆ ಹಾಕಿ ಬಿಡಬೇಕು, 8-9-10 ದಿವಸ ಬಿಡಬಾರ್ದು ಅಂತ ವಿಚಾರ. ಇದನ್ನ ಹೇಗೆ ಪ್ಲಾನ್ ಮಾಡ್ಕೋಬೇಕು? ಒಂದು 10 ರಾಸಿಗಳು ಇರ್ತವೆ. ಹೌದು. ಒಂದು ರಾಸಿಗೆ ದಿವಸಕ್ಕೆ ಎಷ್ಟು ಕೊಡಬೇಕು? ಇದನ್ನ ಅಂದಾಜಾಗಿ ಪ್ಲಾನ್ ಮಾಡ್ಕೊಳ್ಳೋದು ದಿವಸ ಪ್ರತಿನಿತ್ಯ ಬೇಕಲ್ಲ ಹಸಿ ಮೇವು. ಹೌದು. 350-400 ಕೆಜಿ ತೂಕ ಇರತಕ್ಕಂತ ಒಂದು 8-10 ಲೀಟರ್ ಕೊಡತಕ್ಕಂತ ಹಸುವಿಗೆ 15 ಕೆಜಿ ವರೆಗೂ ಇದನ್ನ ಕೊಡಬಹುದು. ದಿವಸ 15 ಕೆಜಿ ಪ್ರತಿನಿತ್ಯ 15 ಕೆಜಿ ವರೆಗೂ ಕೊಡಬಹುದು. ಒಂದು ಟ್ರೇ ಎಷ್ಟು ಕೆಜಿ ಬರುತ್ತೆ? ಒಂದು ಟ್ರೇ ನಾನು 7 ಕೆಜಿ ಬರುತ್ತೆ. ಅಂದ್ರೆ 2 ಟ್ರೇ ಬೇಕು ಒಂದು ರಾಸಿಗೆ, ದಿವಸ 2 ಟ್ರೇ ಬೇಕು. ಸೊ ಆತರ ಅವ್ರು ಲೆಕ್ಕಾಚಾರ ಮಾಡ್ಕೊಂಡು ಅವ್ರ ದನಗಳು ಎಷ್ಟಿದಾವೆ, ಸೊ ನಾವು ಪ್ರತಿದಿನ ಎಷ್ಟು ಟ್ರೇ ಖರ್ಚಾಗ್ತಾ ಇದೆ. ಈಗ 10 ದನ ಇದ್ದು ಅಂದ್ರೆ ಒಂದು ದನಕ್ಕೆ 2 ಟ್ರೇ 10 ಅಂದ್ರೆ ದಿವಸ 20 ಟ್ರೇ ಬೇಕಾಗುತ್ತೆ. ಫಸ್ಟ್ ಡೇ 20, ಸೆಕೆಂಡ್ ಡೇ 20, ಥರ್ಡ್ ಡೇ 20, ಈ ತರ ರ್ಯಾಕ್ ಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತೆ ಒಂದು ತಿಂಗಳವರೆಗೆ ಮಾಡಿ ಒಂದು ತಿಂಗಳಾದ್ಮೇಲೆ ಮತ್ತೆ ಪುನಃ ರಿಪೀಟ್ ಆಗುತ್ತೆ. ಸೊ ಆತರ ನಮಗೆ ಪ್ರತಿ 8 ದಿನಕ್ಕೆ ನಮಗೆ ಬರಂಗೆ ಇದು ಸ್ಟ್ಯಾಗರ್ಡ್ ಸಿಸ್ಟಮ್ ಆಫ್ ಇದು. ಇದು ಸೊ ನೀವು ಏನು ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂತ ಬೀಜಗಳನ್ನ ಹಾಕೊಂತ ಹಾಕೊಂತ ಹೋದ್ರೆ ಸೊ ನಮಗೆ ಪ್ರತಿ ದಿನಕ್ಕೆ ಪ್ರತಿ 8 ದಿನಕ್ಕೆ ಅದು ಬರ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ಇದನ್ನ ಮೇವನ್ನ ನಾವು ಈ ಒಂದು ಜಲಕೃಷಿ ಘಟಕದಿಂದ ಬೆಳಿಬಹುದು. ಯಾವುದೇ ಸಮಸ್ಯೆ ಇಲ್ಲ, ನಿಯಂತ್ರಣ ಕಡಿಮೆ ಜಾಗದಲ್ಲಿ ಕಂಟ್ರೋಲ್ಡ್, ಕೀಟಬಾಧೆ ಇಲ್ಲ, ರೋಗಬಾಧೆ ಇಲ್ಲ, ಯಾವುದೇ ನೀವು ಫರ್ಟಿಲೈಸರ್ ಹಾಕ ಅವಶ್ಯಕತೆ ಇಲ್ಲ, ಯಾವುದೇ ಗೊಬ್ಬರಗಳನ್ನ ಬಳಕೆ ಮಾಡಂಗಿಲ್ಲ ಅಥವಾ ಯಾವುದೇ ರಸಾಯನಿಕಗಳನ್ನ ಬಳಕೆ ಮಾಡಂಗಿಲ್ಲ. ಸಂಪೂರ್ಣವಾಗಿ ನಾವೇನ್ ಹೇಳ್ತೀವಿ, ಸಾವಯವ ಮೇವು ಅಂತ ಹೇಳಿ ಹೇಳ್ಬೋದು. ಇದಕ್ಕೇನು ಲೇಬರ್ ಬಹಳ ಬೇಕಾ? ಇದಕ್ಕೆ ಲೇಬರ್ ಬಹಳ ಕಡಿಮೆ, 1 ಲೇಬರ್ ಇದ್ರೆ ಸಾಕು. ಒಬ್ಬರು ಲೇಬರ್ ಮಾಡ್ತಾರೆ ಇದಕ್ಕೆ, ಅಷ್ಟೇ ಕಟಿಂಗ್ ಮಾಡೋ, ಕೈಯ ಕಟ್ ಮಾಡೋ. ಏನು ಹೇಗೀಗ ನೋಡು, 1.5 ಕೆಜಿ ಬೀಜವನ್ನು ಒಂದು ಟ್ರೇದಲ್ಲಿ ಹಾಕಿರ್ತೀರಿ ನೀವು, ಬಹಳಷ್ಟು ದಪ್ಪವಾಗಿ ಟ್ರೇ ತುಂಬಾ ಎಲ್ಲ ಬೀಜಗಳು ಬಿದ್ದಿರ್ತವೆ. ಹೌದೌದು. ಅದು ಮೊಳಕೆ ಬಂದ ಮೇಲೆ ಅದು ಎಲ್ಲ ಕೆಳಗಡೆ ಬೇರ್ಗಳು ಬರ್ತವೆ. ಹೌದು. ಬೇರ್ಗಳು ಎಲ್ಲ ಒಂದಕ್ಕೊಂದು ಕೂಡ್ಕೊಂಡ್ಬಿಡುತ್ತೆ, ಅದು ಒಂಥರ ಚಾಪೆ ತರ ಮ್ಯಾಟ್ ಟೈಪ್. ಹೌದು. ಅದನ್ನ ಹೇಗೆ ಕಟ್ ಮಾಡಿ ಹಾಕುದು ದನಗಳಿಗೆಲ್ಲ? ಚಾಪೆ ತರ ಏನಾಗುತ್ತೆ, ಅದನ್ನ ನಾವು ಸಣ್ಣ ತುಂಡುಗಳಾಗಿ ಕಟ್ ಮಾಡಬೇಕು. ಸುಮಾರು ಒಂದು 2x2 inches, 2 inches into 2 inches. ಅದಂದ್ರೆ ಚಾಕುವಿಂದ ಕಟ್ ಮಾಡಬೇಕು. ಕಟ್ ಮಾಡಬೇಕು ಚಾಕುವಿಂದ, ಕಟ್ ಮಾಡಿ ಅದನ್ನ ಕೇಕ್ ತರ ಕಟ್ ಮಾಡಿದಂಗೆ ಕಟ್ ಮಾಡಬೇಕು. ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಅದನ್ನ ದನಗಳಿಗೆ ಹಾಕ್ಬೇಕು. ಸೊ ಇದರ ಜೊತೆಗೆ ನಾವು ಇದನ್ನ ಅಷ್ಟೇ ಹಾಕಿದ್ರೆ ಇದಾಗಲ್ಲ, ಅದರ ಜೊತೆಗೆ ಒಣಮೇವನ್ನು ಹಾಕ್ಬೇಕು. ಒಣಮೇವು ಹಾಕ್ಬೇಕು. ಹೌದು. ಇಲ್ಲಿ ನಾವು ಪ್ರತಿದಿನ ಈ ಒಂದು ಜಲಕೃಷಿ ಘಟಕಿ ಒಂದು ಜಲಕೃಷಿಯಲ್ಲಿ ಬೆಳೆದಂತ ಮೇವನ್ನ ದಿವಸಕ್ಕೆ ಒಂದು 20 ಕೆಜಿ ದನಗಳಿಗೆ ಅದನ್ನೇನು ಒಮ್ಮೆ ಮುಂಜಾನೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಒಳ್ಳೇದಂತೀರಾ, ಅಥವಾ ಹೇಗೆ ನೀವು ಒಮ್ಮೆ ಕೊಟ್ಟರೆ ಒಳ್ಳೇದಂತೀರಾ, ಹೇಗೆ ಕೊಡೋದು ಅದನ್ನೆಲ್ಲ? ಸಾಮಾನ್ಯವಾಗಿ ಜಲಕೃಷಿ ಘಟಕದಿಂದ ಬಂದಂತ ಮೇವನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಸರಿ ಕೊಡ್ತಾರೆ, ಹಾಲು ಹಿಂಡುವ ಟೈಮಲ್ಲಿ. ಓ, ಹಾಲು ಹಿಂಡುವ ಟೈಮ್? ಹಾಲು ಹಿಂಡುವ ಟೈಮಲ್ಲಿ ಮಾತ್ರ ಹಸಿರು ಮೇವನ್ನು ಕೊಡಬೇಕು. ಸೊ ಉಳಿದಂತ ಟೈಮ್ ನಲ್ಲಿ ಒಣಮೇವನ ಕೊಡ್ತೀವಿ ಮಧ್ಯಾಹ್ನ. ಸೊ 20 ಕೆಜಿ ಬೆಳಿಗ್ಗೆ, 10 ಕೆಜಿ ಸಾಯಂಕಾಲ, 10 ಕೆಜಿ ಕೊಟ್ರೆ ಅನುಕೂಲ. ಅಥವಾ ಬೆಳಿಗ್ಗೆ 7 ಕೆಜಿ ಹಾಕಿಟ್ಬಿಡ್ಬೇಕು, ಬೆಳಿಗ್ಗೆ ಅರ್ಧ ಅದಕ್ಕೆ ಬೇಕಾದಂತ ಸಂಪೂರ್ಣ ಮೇವು 15 ಕೆಜಿನ ಬೆಳಿಗ್ಗೆ 7.5 ಕೆಜಿ ಸಾಯಂಕಾಲ 7.5 ಕೆಜಿ ಆಲ್ ಇಂಡೋ ಟೈಮಲ್ಲಿ ಕೊಡಬೇಕು. ಸೊ ಆಲ್ ಇಂಡ್ ಅದಕ್ಕೆ ಒಂದು 1/2 ತಾಸು ಮುಂಚೆ ಕೊಡಬೇಕು. ಅದಾದ ನಂತರ ಮಧ್ಯಾಹ್ನದ ಟೈಮಲ್ಲಿ ಒಣಮೇವನ್ನು ಹಾಕ್ತೀವಿ. ಸೊ ಹಾಲ್ ಹಿಂಡ್ಕೋಬೇಕಾದ್ರೆ ನಾವು ಹೆಂಗೋ ದಾಣಿಯನ್ನ ಇಡ್ತೀವಿ. ಸೊ ದಾಣಿಯನ್ನ ಇಟ್ಬಿಟ್ಟು ಹಾಲ್ ಕರ್ಕೊಂಡಂತ ವ್ಯವಸ್ಥೆ. ಸೊ ಹಾಗಾಗಿ ಇದನ್ನ 2 ಸರಿ ಕೊಟ್ರೆ ಚೆನ್ನಾಗಿ, ಇದರಲ್ಲಿ ಯಾವುದೇ ಒಂದು ಜೀರ್ಣಾಂಗದ ತೊಂದರೆಗಳು ಬರೋದಿಲ್ಲ. ಯಾಕಂದ್ರೆ ಇದರಲ್ಲಿ ದ್ರವ ಅಂಶ ಸೊ ಇದರಲ್ಲಿ ಏನಿದೆ ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ 80-85% ಮಾಯಿಶ್ಚರ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಜೀರ್ಣಾಂಗದ ಸಮಸ್ಯೆಗಳು ಬರಲ್ಲ. ಸೊ ಹಾಗಾಗಿ ಇಲ್ಲಿ ಏನು ತಾವು ಹೇಳಿದ್ರಿ, ಒಂದೇಳೆ ಇಲ್ಲಿ ಏನಾದ್ರು ಸಮಸ್ಯೆಗಳು ಬರ್ಬೋದ, ರೋಗಗಳು ಬರ್ತವೆ ಕೆಲವೊಮ್ಮೆ, ಏನೋ ಒಮ್ಮೆ ಯಾಕಂದ್ರೆ ದಟ್ಟಾಗಿ ಬೀಜ ಹಾಕಿರ್ತೀವಿ, ಕೆಲವೊಮ್ಮೆ ಬೂಜ್ ಬರುವ ಸಾಧ್ಯತೆಗಳು ಇರ್ತವೆ, ಸರಿಯಾಗಿ ಏನು ಸಮಸ್ಯೆಗಳು ಬರ್ತವೆ, ಸರಿಯಾಗಿ ಮೇಂಟೈನ್ ಮಾಡಿ. ಇದರಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂತಂದ್ರೆ ಶಿಲೀಂಧ್ರ ಬಾಧೆ. ಇದರಲ್ಲಿ ಕಪ್ಪು ಶಿಲೀಂಧ್ರ ಏನಿರೋದಿಲ್ಲ, ಆ ಶಿಲೀಂಧ್ರ ಬಂತು ಅಂತಂದ್ರೆ ಮೇವೆಲ್ಲ ದುರ್ವಾಸನೆ ಬರೋಕ್ ಶುರುವಾಗುತ್ತೆ, ಕೆಟ್ಟ ಪರಿಣಾಮ ಬೀಳುತ್ತೆ. ಅಂತ ದುರ್ವಾಸನೆ ಬರ್ತಕ್ಕಂಥ ಕಪ್ಪಾಗಿರ್ತಕ್ಕಂಥ ಮೇವನ್ನ ಯಾವುದೇ ಕಾರಣಕ್ಕೂ ರಾಸುಗಳಿಗೆ ಹಾಕಬಾರದು. ಅದನ್ನ ನಾವು ಹೊರಗಡೆ ಚೆಲ್ಬೇಕಾಗುತ್ತೆ, ಯಾಕಂದ್ರೆ ಅದನ್ನೇನನ್ನ ಹಾಕಿದೀವಿ ಅಂತ ಅಂದ್ರೆ ರಾಸುಗಳಲ್ಲಿ ದುರ್ವಾಸನೆ ಬರ್ಲಿಕ್ಕೆ ಕಾರಣ. ಆ ಶಿಲೀಂಧ್ರ ಏನ್ ಬೆಳೆಯುತ್ತೆ, ಆ ಶಿಲೀಂಧ್ರ ಬೆಳೆದಾಗ ಅದರಲ್ಲಿ ಅದು ಏನಾಗುತ್ತೆ, ಶಿಲೀಂಧ್ರ ಬೆಳಿಲಿಕ್ಕೆ ಏನು ಒಂದು ವಾತಾವರಣ ಕಾರಣ ಅಂತಿರೋ ಅಥವಾ ಬೀಜ ಕಾರಣ ಅಂತಿರೋ ಅಥವಾ ನೀರು ಹಾಕುದು ವ್ಯತಿರಿಕ್ತ ಕಾರಣ ಅಂತ ನೇರವಾಗಿ ನಾವು ಅದಕ್ಕೆ ಕಾರಣಗಳು ಎರಡಿದಾವೆ. ಒಂದು, ಸರಿಯಾದ ಬೀಜ ಆಯ್ಕೆ ಮಾಡಲಿಲ್ಲ ಅಂದ್ರೆ ಕಟ್ಟು ಬೀಜ ಇತ್ತು ಅಥವಾ ಏನಾದ್ರು ಕಪ್ಪಾಗಿರ್ತಕ್ಕಂಥ ಶಿಲೀಂಧ್ರ ಆಲ್ರೆಡಿ ಮೊಳಕೆ ಬರೋದಿಲ್ಲ, ಆಲ್ರೆಡಿ ಶಿಲೀಂಧ್ರ ಇರತಕ್ಕಂಥ ಬೀಜಗಳನ್ನ ನಾವು ಬಳಸಿದೀವಿ ಅಂದ್ರೆ, ಅಥವಾ ಆ ರಂಧ್ರಗಳೇನಿದಾವೆ ರಂಧ್ರಗಳು ಮುಚ್ಚಿಕೊಂಡು ನೀರು ಹಾಕಿರ್ತಕ್ಕಂಥ ನೀರು ಸಂಪೂರ್ಣವಾಗಿ ಅದರಲ್ಲೇ ಇದ್ರೆ, ಸೊ ತೇವಾಂಶ 13%ಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ಶಿಲೀಂಧ್ರ ಬಾಧೆಗೆ ಒಳಗಾಗುತ್ತೆ. ಸೊ ಶಿಲೀಂಧ್ರ ಬಾಧೆಗೆ ಒಳಗಾಯ್ತು ಅಂತಂದ್ರೆ ಅಲ್ಲಿ ಅದರ ಮೆಟಾಬೊಲೈಟ್ಸ್ ಎಲ್ಲ ಅದು ಉತ್ಪತ್ತಿಯಾಗಿ ಅದು ವಾಸನೆ ಬರಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಜಲಕೃಷಿ ಘಟಕದಲ್ಲಿ ರಂಧ್ರಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು, ಹಾಕಿರ್ತಕ್ಕಂಥ ನೀರು ಅದರಲ್ಲಿ ನಿಲ್ಬಾರದು, ಅದು ಹರಿದು ಹೋಗ್ಬೇಕು, ಅದು ಬಹಳ ಮುಖ್ಯ. ಮತ್ತೆ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಇವೆರಡು ಬಹಳ ಸೂಕ್ಷ್ಮವಾಗಿ ನಾವು ಇದನ್ನ ಅನುಸರಿಸಿ ಮಾಡಿದ್ರೆ, ಅಂದ್ರೆ ಈಗ ಒಂದು 10 ರಾಸುಗಳಿದ್ವಪ್ಪ ಅಂದ್ರೆ ಅವ್ರು ಪ್ಲಾನ್ ಮಾಡ್ಕೊಂಡು ಪ್ರತಿನಿತ್ಯ ಸಿಗುವ ಹಾಗೆ ಟ್ರೇಗಳನ್ನ ರ್ಯಾಕ್ ಗಳನ್ನ ಮಾಡಿ ರೊಟೇಟ್ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಇದು ರೊಟೇಟ್ ಮಾಡ್ತಾ ಇರಬೇಕು. ಈಗ ಸಪೋಸ್ ಈಗ ನಾವು ಅನಿವಾರ್ಯ ಕಾರಣದಿಂದ ಒಮ್ಮೆ ಉಳಿದ್ಬಿಡುತ್ತೆ ಮೇವು ತಿನ್ಸಕ್ಕಾಗದಲ್ಲ, ಅಂದ್ರೆ ಅದು ಏನಾದ್ರು ಕೆಟ್ಟ ಪರಿಣಾಮ ಆಗುತ್ತಾ ಬಹಳಷ್ಟು ದಿವಸ ಆದ್ರೆ ಏನಾಗುತ್ತೆ? ಸೊ ಅದ್ರಲ್ಲಿ ನಾವು 8ನೇ ದಿನ ನಾವೇನು ಬಳಸ್ತೀವಿ ಮೇವನ್ನ, ಅಕಸ್ಮಾತ್ ಜಾಸ್ತಿ ಆಯ್ತು ಅಥವಾ ನಮಗೆ ಉಳ್ಕೊಂತು ಅಥವಾ ದನಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ, ಅಂತ ಟೈಮಲ್ಲಿ ಏನಾಗುತ್ತೆ 8-9-10 ದಿನ ವರೆಗೂ ಬಳಸಬಹುದು. ಸೊ ಆತರ ಇಟ್ಟಾಗ ಏನಾಗುತ್ತೆ, ಆ ಒಂದು ಇದರಲ್ಲಿ ನಾರಿನಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ, ರುಚಿ ಕಡಿಮೆ ಆಗ್ತಾ ಹೋಗುತ್ತೆ, ಪೋಷಕಾಂಶ ಕಡಿಮೆ ಜಾಸ್ತಿ ಆಗುತ್ತೆ. ಸೊ ಅದಷ್ಟೇ ಒಂದು ಇದು. ಆಮೇಲೆ ದನಗಳು ಸಹ ಅದು ದಿನಗಳು ಕಳೆದಂಗೆ ಇಲ್ಲ, ಅದರಲ್ಲಿ ಪೋಷಕಾಂಶಗಳು ರುಚಿ ಕಡಿಮೆ ಆಗೋದ್ರಿಂದ ಅಷ್ಟು ಇಷ್ಟಪಡಲ್ಲ. ಹೇಗೆ ಇದು ಭಯಂಕರ ರೊಕ್ಕ ಹಾಕಬೇಕಾ ಇದನ್ನ, ಒಂದು ಏನೋ ಜಲಕೃಷಿ ಘಟಕವನ್ನು ಮಾಡಬೇಕಾದ್ರೆ ಅಂದಾಜು ಖರ್ಚುಗಳು ಎಷ್ಟಾಗ್ತವೆ? ಖರ್ಚು ಇದು ಇದರ ಫಸ್ಟ್ 2008 ನಮ್ಮ ಭಾರತಕ್ಕೆ ಏನಿದೆ ಟೆಕ್ನಾಲಜಿ ಬಂದಾಗ, ತಂತ್ರಜ್ಞಾನ ಬಂದಾಗ, ಅವಾಗ ಇದು ಹೈಟೆಕ್ ಸಿಸ್ಟಮ್ ಹೈಟೆಕ್ ಲೆವೆಲ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಂದಿ ಮಾಡೋದು ಅನ್ನೋ ಡೈರಿ ಓನರ್ಸ್ ಮಾಡ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ತಾವೇ ಸ್ವಂತವಾಗಿ ಇದನ್ನು ಒಂದು ತಂತ್ರಜ್ಞಾನವನ್ನು ಮಾಡಿ ನಮ್ಮಲ್ಲಿ ಸಿಗ್ತಕ್ಕಂತ ವಸ್ತುಗಳನ್ನು ಉಪಯೋಗ ಮಾಡಿ ಜಲಕೃಷಿ ಘಟಕವನ್ನು ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇವತ್ತು ಜಲಕೃಷಿ ಘಟಕದ ಮುಖಾಂತರ ಹಸಿರು ಮೇವಿನ ಬೆಳೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂತಹ ಸರಳವಾದ ಪದ್ಧತಿ ಅಂತ ಹೇಳಬಹುದು. ಹೇಗೆ ನಮ್ಮ ರೈತರಿಗೆ ಎಲ್ಲಾದರೂ ನೋಡ್ಲಿಕ್ಕೆ ಸಿಗ್ತಾವ ಜಲಕೃಷಿ ಘಟಕ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ರೈತರಿಗೆ ತೋರಿಸಲಿಕ್ಕೆ ಮಾಡ್ಲಿಕ್ಕೆ ಏನಾದ್ರು ಇದೆಯಾ? ಜಲಕೃಷಿ ಘಟಕದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಸೊ ಅಲ್ಲಿ ರೈತರು ಭೇಟಿ ಕೊಡಬಹುದು, ಯಾವಾಗ ಬೇಕಾದ್ರೂ ಅವರು ತಂತ್ರಜ್ಞಾನವನ್ನು ನೋಡಬಹುದು, ಯಾವ ರೀತಿ ಮಾಡ್ತಾರೆ, ಯಾವ ರೀತಿಯಲ್ಲಿ ಮೇವನ್ನ ಉತ್ಪಾದನೆ ಮಾಡ್ತಾರೆ, ಸೊ ಅದರಲ್ಲಿ ಸ್ಟೆಪ್ಸ್ ಏನು ಎಲ್ಲವನ್ನು ಅವರಿಗೆ ನಾವು ತೋರಿಸ್ತೀವಿ. ಅವ್ರು ಡೆಮಾನ್ಸ್ಟ್ರೇಷನ್ ಮಾಡಿ ನಾವು ಅವರಿಗೆ ಒಂದು ಅದನ್ನ ಒಂದು ತೋರಿಸುವಂತ ವ್ಯವಸ್ಥೆ ನಮ್ಮ ಯೂನಿವರ್ಸಿಟಿಯಲ್ಲಿ ಇದೆ. ಸೊ ಆಸಕ್ತ ರೈತರು ನಮ್ಮ ಯೂನಿವರ್ಸಿಟಿಗೆ ಬಂದು ಜಲಕೃಷಿ ಘಟಕಕ್ಕೆ ಭೇಟಿ ಕೊಡಬಹುದು. ಸೊ ಅಲ್ಲಿ ಯಾವ ರೀತಿ ಜಲಕೃಷಿ ಘಟಕದಲ್ಲಿ ಮೇವನ ಬೆಳೀತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ವಿವರ ಪಡ್ಕೋಬಹುದು. ಏನ್ ಹೇಳ್ತೀರಿ ಕೊನೆಯದಾಗಿ, ಇದು ಹೇಗೆ ರೈತರಿಗೆ ಒಳ್ಳೇದಾ ಮಾಡ್ಕೊಂಡ್ರೆ? ನಮ್ಮ ಹೈನುಗಾರಿಕೆ ಇದ್ದಂತ ರೈತರು ನೀರಿರೋದಿಲ್ಲ, ಬೇಸಿಗೆ ಇರುತ್ತೆ ಬಿಸಿಲು, ಯಾರಿಗೆ ಕೆಲವೊಂದು ಮಂದಿಗೆ ಭೂಮಿ ಇರೋದಿಲ್ಲ, ಬೆಳಿಲಿಕ್ಕೆ ಹಸಿಮೇವು ಸಿಗೋದಿಲ್ಲ, ಎಲ್ಲೆಲ್ಲೂ ಹಸಿಮೇವನ್ನ ತೆಗ್ತಾ ಇರ್ತಾರೆ, ಇದಕ್ಕೆ ಹೇಗೆ ಒಳ್ಳೇದಂತೀರ ಇದು? ಇದು ಬದಲಾಗ್ತಾ ಇರತಕ್ಕಂಥ ಹವಾಮಾನ ಪದ್ಧತಿ, ಹವಾಮಾನ ವೈಪರೀತ್ಯಗಳನ್ನು ನಾವು ನೋಡಿದಾಗ, ಮುಂದಿನ ಕಾಲದಲ್ಲಿ ಈ ಟೆಂಪರೇಚರ್ ಇದೇ ರೀತಿ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋದ್ರೆ ಯಾವ ಬೆಳೆಗಳು ಸಹ ನಾವು ಭೂಮಿಯಲ್ಲಿ ಸಮರ್ಪಕವಾಗಿ ಬೆಳಿಲಿಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಜಾನುವಾರುಗಳು ಹೊಂದಿರತಕ್ಕಂಥ ರೈತರು ಈ ಜಲಕೃಷಿ ಘಟಕಕ್ಕೆ ಮೊರೆ ಹೋಗಬೇಕಾಗತ್ತೆ. ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಮುಂದೆ ಇದು ಇನ್ನೂ ಹೆಚ್ಚು ಜನಪ್ರಿಯತೆಯನ್ನು ಪಡೆಯುತ್ತೆ. ನೀರು ಕಡಿಮೆ, ಭೂಮಿನೂ ಬೇಕಾಗಿಲ್ಲ, ಜಾಸ್ತಿ ಶ್ರಮನೂ ಇಲ್ಲ, ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಮಿಕರು ಸಹ ಕಡಿಮೆ, ಲೇಬರ್ಸ್. ಸೊ ಹಾಗಾಗಿ ಇದು ಒಂದು ಸರಳವಾದ ಪದ್ಧತಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿರತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಜೈನ್ ಅವರು, ಇದುವರೆಗೂ ಜಲಕೃಷಿ ಘಟಕದಲ್ಲಿ ಮೇವಿನ ಉತ್ಪಾದನೆ ಹೇಗೆ ಮಾಡೋದು, ಇದರ ಮಹತ್ವ, ಜೊತೆಗೆ ಏನೇ ಯಾವ ರೀತಿ ಮೇವನ್ನು ಬಳಕೆ ಮಾಡೋದು ಮತ್ತು ಹೇಗೆ ಬೆಳಿಬೇಕು ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಟ್ಟಿದ್ರಿ. ನಮ್ಮ ರೈತರು ಏನೇನು ಹೈನುಗಾರಿಕೆಯಲ್ಲಿ ಮೇವಿನ ಉತ್ಪಾದನೆ ಇರ್ಬೋದು, ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಒಂದು ತಂತ್ರಜ್ಞಾನಗಳು ಬಂದಿದ್ದಾವೆ, ಹೊಸ ಹೊಸ ತಂತ್ರಜ್ಞಾನಗಳು ಅವರ ರೈತರ ಅನುಕೂಲಕ್ಕಾಗಿ ಬಂದಿರ್ತವೆ, ಅವುಗಳನ್ನೆಲ್ಲ ತಿಳ್ಕೊಂಡು ಅವುಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಅವರೂ ಸಹ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ವಿಚಾರವನ್ನು ನಮ್ಮ ರೈತರು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಹಾಗೂ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ರೀಧರ್ ಜೈಯನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತ್ತಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30.5-32.3°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 20.2-21°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-82% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 52-62% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 23-26 km/h ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ರೈತ ಬಾಂಧವರಿಗೆ ನೀಡಲಾಗಿದೆ. ಇನ್ನು ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲಿವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡುವುದು ಉತ್ತಮ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಣದ ಹತೋಟೆಯನ್ನು ಮಾಡಲು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫುರಾನ್ 3g 1 ಎಕರೆಗೆ ಎರಚಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 g ಮತ್ತು 19-19-19 10 g ಅನ್ನು ಹತ್ತಿ ಬೆಳೆಯ ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ಇನ್ನು ಅತಿಯಾಗಿ ಮಳೆಯಿಂದ ಹತ್ತಿ ಬೆಳೆಯು ಬೇರುಕೊಳೆ ರೋಗದ ಹಾವಳಿ ಹೆಚ್ಚಾಗಲಿದ್ದು ಇದನ್ನು ಹತೋಟೆ ಮಾಡಲು 2 g ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಜೊತೆಗೆ ಗಿಡದ ಬುಡವನ್ನು ನೆನೆಸಬೇಕು ಅಥವಾ ಡ್ರೆಂಚಿಂಗ್ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟೆಗಾಗಿ 1 ಎಕರೆಗೆ 250 ml ಪ್ರಿಪ್ರೋನಿಲ್ 5 SC 250 L ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗವನ್ನು ರೈತ ಬಾಂಧವರು ಕಾಣಬಹುದು. ಇದರ ಹತೋಟೆಗಾಗಿ 2 g ಮೆಟಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಭಾಗದಿಂದ ಬೇರಿಗೆ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯಲ್ಲಿ ಬೇರುಕೊಳೆ ರೋಗ ಅಥವಾ ಸಿಡಿ ರೋಗದ ನಿರ್ವಹಣೆಗಾಗಿ 2 g ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಣ್ಣಿನಲ್ಲಿ ಮಾಡಬೇಕು. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟೆಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು ಒಂದು ಮಿಲಿಲೀಟರ್ ಸ್ಪೈರೋಮೆಸಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮ್ಯಾಲ್ಪೇಮ್ಯಾಕ್ಸಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿಯಲ್ಲಿ ಪೈಟೋಪೆರಾ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 ಗ್ರಾಂ ಮೆಟಾಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳ ಮೇಲೆ ಸಿಂಪರಣೆಯನ್ನು ಮಾಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಇನ್ನು ಶೇಂಗಾ ಬೆಳೆಯಲ್ಲಿ ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ, ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನಿಲ್ ಕವಚನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಎಸಿಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಇನ್ನು ಜಾನುವಾರು ಸಾಕಾಣಿಕೆದಾರರು ಗಮನಿಸಬೇಕು. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹತ್ತಿ ಹೈಬ್ರಿಡ್ ಕ್ವಿಂಟಾಲ್ಗೆ 7,300 ರೂಪಾಯಿಗಳಿಂದ 7,500 ರೂಪಾಯಿಗಳು, ಹೆಸರುಕಾಳು 7,559 ರೂಪಾಯಿಗಳು, ನೆಲಗಡಲೆ ಶೇಂಗಾ 3,319 ರೂಪಾಯಿಗಳಿಂದ 4,272 ರೂಪಾಯಿಗಳು, ಈರುಳ್ಳಿ 2,650 ರೂಪಾಯಿಗಳಿಂದ 2,870 ರೂಪಾಯಿಗಳು, ಭತ್ತ ಸೋನ ಮಸೂರಿ 2,369 ರೂಪಾಯಿಗಳು, ಕೆಂಪು ತೊಗರಿ 7,000 ರೂಪಾಯಿಗಳಿಂದ 8,600 ರೂಪಾಯಿಗಳು. ಇವು ಈ ದಿನದ ಪೇಟೆ ಧಾರಣೆ. ರೈತ ಬಾಂಧವರು, ಇದರೊಂದಿಗೆ ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇಲ್ಲಿಗೆ ಮುಕ್ತಾಯವಾಯಿತು. ಇದುವರೆಗೆ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ